ಜಾತಿ ಮತ ಭಾಷೆಗಳ ಭೇದದಲ್ಲಿ ಮೈ ಮರೆತು ಜಾತಿ ಮತ ಭಾಷೆಗಳ ಭೇದದಲ್ಲಿ ಮೈ ಮರೆತು ಗುರುತಿಲ್ಲದವರಂತೆ ಬಾಳಬಹುದೇ ಗುರುತಿಲ್ಲದವರಂತೆ ಬಾಳಬಹುದೇ ಭರತ ಮಾತೆಯ ಪ್ರೀತಿ ತುಂಬಿ ಹರಿಯುತ್ತಿರಲು ಕಾವೇರಿ ಗಂಗೆಯರ ರೂಪದಲ್ಲಿ ರಾಷ್ಟ್ರಧ್ವಜವನ್ನು ಕಂಡು ರಾಷ್ಟ್ರಗೀತೆಯ ಕೇಳಿ ಕುಳಕಗೊಳ್ಳಲಿ ಎಳೆಯ ಬಾಲರೆಲ್ಲ ಕುಳಕಗೊಳ್ಳಲಿ ಎಳೆಯ ಬಾಲರೆಲ್ಲ ಕಂಗೆಡುವ ಧಗೆಯಲ್ಲಿ ಅನುಗಾಲ ಜೊತೆಗೂಡಿ ಸಾಗಿದವರು ಬಿಸಿಲು ಬಿರುಗಾಳಿಯಲ್ಲಿ ಕಂಗೆಡುವ ಧಗೆಯಲ್ಲಿ ಅನುಗಾಲ ಜೊತೆಗೂಡಿ ಸಾಗಿದವರು ಯಾರು ವಿಷ ಹಿಂಡಿದರು ಯಾವ ಮಾಟದ ಫಲವು ದೇಶದಳ್ಳುರಿಯಲ್ಲಿ ಬೀಳಬೇಕೇ ದೇಶದಳ್ಳುರಿಯಲ್ಲಿ ಬೀಳಬೇಕೇ ಭರತ ಮಾತೆಯ ಪ್ರೀತಿ ತುಂಬಿ ಹರಿಯುತ್ತಿರಲು ಕಾವೇರಿ ಗಂಗೆಯರ ರೂಪದಲ್ಲಿ ರಾಷ್ಟ್ರಧ್ವಜವನ್ನು ಕಂಡು ರಾಷ್ಟ್ರಗೀತೆಯ ಕೇಳಿ ಕುಳಕಗೊಳ್ಳಲಿ ಎಳೆಯ ಬಾಲರೆಲ್ಲ ಕುಳಕಗೊಳ್ಳಲಿ ಎಳೆಯ ಬಾಲರೆಲ್ಲ ಹಿಂಸೆಯ ತಡೆಯುವ ತಾಣ ದೋಷದಿ ಬಾಳುವ ಮಾತೆಯ ಜ್ಞಾನ ಔಷಧಿ ಬಾಳುವ ಸಮತೆಯ ಜ್ಞಾನ ಬೀರಲು ಏರಿದೆ ನಮ್ಮ ಧ್ವಜ ಭಾರತ ರಾಷ್ಟ್ರೋದಯ ತೇಜ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಕಳೆಗಳ ಪರ್ಯಾಯ ಬಳಕೆ ಕುರಿತು ಡಾಕ್ಟರ್ ಎಂಟಿ ಸಂಜಯ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಮಾರ್ಗಶಿರ ಪುಷ್ಯ ಮಾಸ ಹೇಮಂತ ಋತು ನವೆಂಬರ್ ಜನವರಿಯ ಮಧ್ಯೆ ಹಾಲು ಕಬ್ಬಿನ ರಸ ತುಪ್ಪ ಎಣ್ಣೆ ಉದ್ದು ಗೋಧಿ ಮಾಂಸಾಹಾರ ಅಕ್ಕಿಯಿಂದ ತಯಾರಿಸಿದ ಆಹಾರ ಉತ್ತಮ. ಶೀತಕಾಲ ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ. ಬಿಸಿ ನೀರನ್ನೇ ಕುಡಿಯಿರಿ. ದೇಹಕ್ಕೆ ಎಣ್ಣೆ ತಿಕ್ಕಿ ಸ್ನಾನ ವ್ಯಾಯಾಮ ಅಗತ್ಯ. ಸರಿಯಾದ ಆಹಾರ ಪದ್ಧತಿ ಹೇಮಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೋಹನ್ ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಳೆಗಳ ಪರ್ಯಾಯ ಬಳಕೆ ಈ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾ ಎಂಟಿ ಸಂಜಯ್ ಅವರೊಡನೆ ಸಂದರ್ಶನವನ್ನು ಈಗ ಕೇಳೋಣ. ನಮಸ್ಕಾರ ಡಾಕ್ಟರ್ ಸಂಜಯ್ ಅವರೇ. ನಮಸ್ಕಾರ ಸರ್. ನಾವು ಕೃಷಿ ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ, ಅದರಲ್ಲಿ ಈ ಕಳೆಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದಂಥ. ಮುಖ್ಯವಾಗಿ ನಾವು ಇತ್ತೀಚೆಗೆ ಈ ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರೋದ್ರಿಂದ ಕಳೆಗಳಿಗೂ ಕೂಡ ಪ್ರಾಮುಖ್ಯತೆ ಬಂದಿದೆ ಅಂತ ಹೇಳ್ಬೋದು. ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ನಾವು ಕಳೆಗಳನ್ನು ನಿಯಂತ್ರಣ ಮಾಡೋದ್ರ ಬದಲು ನಮ್ಮ ನೈಸರ್ಗಿಕ ಕೃಷಿಗೆ ಅದನ್ನು ಅಳವಡಿಸ್ಕೊಂಡು ಬಳಸ್ಕೋಬೇಕು ಅಂತ ನಮ್ಮ ಈ ಸಾವಯವ ಕೃಷಿ ತಜ್ಞರು ಮತ್ತು ರೈತ ಬಾಂಧವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಅಂಶವನ್ನು ನಾವು ಪರಿಗಣಿಸಿದಾಗ ಕಳೆಗಳ ಪ್ರಾಮುಖ್ಯತೆ ಸಾಕಷ್ಟಿದೆ ಅಂತ ಹೇಳಬಹುದು. ಜೊತೆಗೆ ಈ ಕಳೆಗಳು ನಮ್ಮ ಬೆಳೆಗಳ ಜೊತೆಯಲ್ಲಿ ಸ್ಪರ್ಧೆ ಮಾಡಿ ಇಳುವರಿಯನ್ನು ಕಡಿಮೆ ಮಾಡೋದು ಒಂದು ಕಡೆ, ಆದರೆ ಆ ಕಳೆಗಳನ್ನು ನಾವು ಬೇರೆ ಬೇರೆ ಒಂದು ಉಪಯೋಗಕ್ಕಾಗಿ ಬಳಸ್ಕೋಬಹುದು ಅಂತ ತಾವು ತಜ್ಞರು ಕೂಡ ಹೇಳ್ತಾ ಇರ್ತಾರೆ. ಹೌದು, ಆದ್ದರಿಂದ ಇವತ್ತು ತಾವು ಮುಖ್ಯವಾಗಿ ಈ ಕಳೆಗಳ ಪ್ರಾಮುಖ್ಯತೆಯನ್ನು ನಮ್ಮ ಒಂದು ಕೃಷಿನಲ್ಲಾಯಿತು ಅಥವಾ ಬೇರೆ ಒಂದು ಕ್ಷೇತ್ರಗಳಲ್ಲಾಯಿತು, ಮತ್ತು ಈ ಕಳೆಗಳನ್ನು ನಾವು ಯಾವ್ಯಾವ ಬೇರೆ ಬೇರೆ ಉಪಯೋಗಗಳಿಗೆ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಕಳೆಗಳಿಂದ ಆಗುವಂಥ ಉಪಯೋಗಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಕಳೆಗಳನ್ನ ನಾವು ಹಸಿರೆಲೆ ಗೊಬ್ಬರ, ಕಾಂಪೋಸ್ಟು, ಔಷಧಿಯಾಗಿ ಉಪಯೋಗಿಸ್ಬೋದು, ತರಕಾರಿಯಾಗಿ ಉಪಯೋಗಿಸ್ಬೋದು. ಅದೇ ಥರ ಈ ಬೇಸಿಗೆ ಕಾಲದಲ್ಲಿ ಮೇವಿನ ಕೊರತೆ ಆಗುತ್ತೆ, ಆಗ ನಮಗೆ ಕಳೆಗಳೇ ಉಪಯೋಗಕ್ಕೆ ಬರೋದು. ಅದೇ ಥರ ಇನ್ನು ಮಣ್ಣಿನ ಸವಕಳಿಯನ್ನು ತಡೆಯಲು ಕೆಲವು ಕಳೆಗಳಿದೆ, ಮತ್ತು ಭೂಮಿಯ ಮೇಲೆ ರಕ್ಷಣಾ ಒದಿಕೆ ಅಥವಾ ರೈತರು ಮಲ್ಚಿಂಗ್ ಅಂತ ಹೇಳ್ತಾರೆ, ಆ ರೀತಿ ಮಾಡ್ಬೋದು. ಬದುಗಳ ರಕ್ಷಣೆಗೆ ಅಥವಾ ಜಮೀನಿಗೆ ತಡೆಗೋಡೆ ನಿರ್ಮಿಸಲು ಬಳಸ್ಬೋದು. ಈಗೆಲ್ಲ ಹಲವಾರು ಉಪಯೋಗಗಳು ಕಳೆಗಳಿಂದ ನಮಗೆ ಆಗುತ್ತದೆ. ಈಗ ಮುಖ್ಯವಾಗಿ ನಾವು ಈ ಹಸುಲೆ ಗೊಬ್ಬರಕ್ಕೆ ಬಂದರೆ, ಈ ಹಸುಲೆ ಗೊಬ್ಬರಕ್ಕೆ ಯಾವ್ಯಾವ ಕಳೆಗಳನ್ನು ಬಳಸ್ಕೋಬಹುದು ಅಂತಿದೆ? ಇವತ್ತು ಏನಾಗಿದೆ, ರೈತರು ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಈಗ ನಾವು ನೈಸರ್ಗಿಕ ಕೃಷಿಯನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಸರಿಯಾದ ಪ್ರಮಾಣದಲ್ಲಿ ಅಂದ್ರೆ 0.5%ಕ್ಕಿಂತ ಹೆಚ್ಚಿರಬೇಕು. ಶೇಕಡ ಈಗ ಏನಾಗ್ತಿದೆ, ನಾವು ಈ ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬೆಳೆಸಿ ಕರೆಕ್ಟ್ ರೀತಿಯಲ್ಲಿ ಮಾಡದೆ ಇರೋದ್ರಿಂದ ಇವತ್ತು ಸಾವಯವ ಇಂಗಾಲ ಕಡಿಮೆ ಆಗಿದೆ. ಹಾಗಾಗಿ ನಾವು ಈ ಕಳೆಗಳು ಅಂದ್ರೆ ತಗಚೆ ಕಳೆ ಅಥವಾ ತಂಗಡಿ ಕಳೆ ಅಂತ ಹೇಳ್ತೀವಿ, ಅದೇ ತರ ಯುಪಟೋರಿಯಂ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳುವಂತ ಒಂದು ಕಳೆಗೆ ಗೊಬ್ಬರದ ಗಿಡ ಅಂತಾನೆ ಹೆಸರಿದೆ. ಅದೇ ತರ ಈ ಪಾರ್ಥೇನಿಯಮ್ ಏನು ತುಂಬಾ ಉಪದ್ರವವನ್ನು ಕೊಡುವ ಕಳೆ, ಅದನ್ನ ನಾವು ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರಕ್ಕೆ ಬಳಸ್ಕೊಬಹುದು. ಅಣ್ಣೆ ಸೊಪ್ಪು, ದಂಟಿನ ಸೊಪ್ಪು, ಯಾಕೆ ಅಂದ್ರೆ ಈ ಕಳೆಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಗಣನೀಯ ಪ್ರಮಾಣದಲ್ಲಿ ಇರುತ್ತದೆ. ಈಗ ಒಂದು ಉದಾಹರಣೆ ಕೊಡೋದಾದ್ರೆ, ನಾವು ಈ ಕೊಟ್ಟಿಗೆ ಗೊಬ್ಬರನ ತಯಾರು ಮಾಡ್ಕೊಳ್ತೀವಿ. ರೈತ ಬಾಂಧವರು 6 ತಿಂಗಳು ಕೊಟ್ಟಿಗೆ ಗೊಬ್ಬರವನ್ನ ತಿಪ್ಪೆಯಲ್ಲಿ ಕೊಳಸಿ ತಯಾರು ಮಾಡಿದಂತ ಗೊಬ್ಬರದಲ್ಲಿ ಈ ಸಾರಜನಕ ಬಂದು ಶೇಕಡ 0.25 ಇರುತ್ತೆ. ಅಂದ್ರೆ ನಾವು 6 ತಿಂಗಳು ಗೊಬ್ಬರ ಮಾಡಿದ್ಮೇಲೆ ಸಿಗುವಂತ ಪೋಷಕಾಂಶಗಳಲ್ಲಿ ಕಡಿಮೆ ಇರುತ್ತೆ. ಅದೇ ನಾವು ಕಳೆಗಳನ್ನ ಬಳಸಿ ಗೊಬ್ಬರ ಮಾಡಿಕೊಂಡ್ರೆ, ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ, ಈ ದಂಟಿನ ಸೊಪ್ಪನ್ನ ನಾವು ಕಾಂಪೋಸ್ಟ್ಗೆ ಅಥವಾ ಹಸಿರೆಲೆ ಗೊಬ್ಬರವಾಗಿ ಬಳಸಿದ್ರೆ ಅದರಲ್ಲಿ ಸಾರಜನಕ ಶೇಕಡ 3.16 ಅಂದ್ರೆ ನಮ್ಮ ಕೊಟ್ಟಿಗೆ ಗೊಬ್ಬರಕ್ಕಿಂತ 6 ಪಟ್ಟು ಜಾಸ್ತಿ ಇರುತ್ತದೆ ಸಾರಜನಕ. ಅದೇ ತರ ಇನ್ನು ತುಂಗೆ, ಗರ್ಕೆ, ರೈತರು ತುಂಬಾ ಕಷ್ಟವಾಗಿ ಇದನ್ನ ನಿರ್ವಹಣೆ ಮಾಡ್ತಾ ಇದಾರೆ. ಯಾಕೆ ನಾವು ಇವುಗಳನ್ನ ನಾವು ಗೊಬ್ಬರವಾಗಿ ಮಾಡ್ಕೊಬಾರ್ದು? ಈ ತುಂಗೆ ಮತ್ತೆ ಗರ್ಕೆಯನ್ನ ಬಳಸಿದ್ರೆ ಶೇಕಡ 2.17 ಸಾರಜನಕ, ಶೇಕಡ 0.26 ರಂಜಕ ಮತ್ತು 2.7 ಪೊಟ್ಯಾಶ್ ನಾವು ಭೂಮಿಗೆ ಸೇರಿಸಬಹುದು. ಅಂದ್ರೆ ತುಂಗೆ ಮತ್ತು ಗರ್ಕೆಯನ್ನು ಕೂಡ ನಾವು ಲಾಭದಾಯಕವಾಗಿ ಬಳಸ್ಕೋಬಹುದು ಅಂತ. ಹೌದು ಸರ್, ಈ ತುಂಗೆ ಮತ್ತೆ ಗರ್ಕೆ ಏನಾಗಿದೆ ರೈತರಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ಅದನ್ನ ನಿರ್ವಹಣೆ ಮಾಡೋಕೆ ಅನೇಕ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ. ಅವರು ಅದನ್ನೇ ಒಂದು ಒಳ್ಳೆ ಉಪಯೋಗಕ್ಕೆ ಅಂದ್ರೆ ಅವನ್ನ ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರಕ್ಕೆ ಬಳಸಿದ್ರೆ ಶೇಕಡ 2.17 ಸಾರಜನಕ ತುಂಬಾ ಒಳ್ಳೆ ಪ್ರಮಾಣ. ಯಾಕಂದ್ರೆ ನಾವು ಕೊಟ್ಟಿಗೆ ಗೊಬ್ಬರಕ್ಕೆ ಕಂಪೇರ್ ಮಾಡಿದ್ರೆ 4 ಪಟ್ಟು ಜಾಸ್ತಿ ಇದೆ. ಇನ್ನು ಮುಖ್ಯವಾಗಿ ಈ ಕಾಂಪೋಸ್ಟ್ಗೆ ನಾವು ಈ ಕಳೆಗಳನ್ನ ಬಳಸ್ಕೋಬಹುದು. ಕಾಂಪೋಸ್ಟ್ ಮಾಡೋಕೆ ನಾವು ಕೊಟ್ಟಿಗೆ ಗೊಬ್ಬರ ಮತ್ತೆ ಗಂಜಲದ ಜೊತೆ ಕಳೆಗಳನ್ನು ಕೂಡ ಬಳಸ್ಕೊಂಡ್ರೆ ಅದರಿಂದ ಬರುವಂತ ಜೀವರಾಶಿ ತುಂಬಾ ಇರುತ್ತದೆ. ಸಾಮಾನ್ಯವಾಗಿ ನಾವು ಕಾಂಪೋಸ್ಟ್ಗೆ ಈ ಪಾರ್ಥೇನಿಯಂ ಇರ್ಬೋದು ಅಥವಾ ತಗಚೆ ಕಳೆ ಇರ್ಬೋದು, ಯಾವ ಹೂವನ್ನ ಬಿಟ್ಟಿರೋಲ್ವೋ ಅಂದ್ರೆ ಕಳೆಗಳು ಹೂ ಬಿಡೋದಕ್ಕಿಂತ ಮುಂಚೆ ನಾವು ಕಾಂಪೋಸ್ಟ್ಗೆ ಬಳಸ್ಕೋಬಹುದು. ಮುಖ್ಯವಾಗಿ ಅವು ಬೀಜಗಳಾಗಬಾರ್ದು. ಬೀಜಗಳಾಗಬಾರ್ದು ಯಾಕೆ ಅಂದ್ರೆ ಕಳೆ ಬೀಜ ಅದೇನಾದ್ರೂ ಅಲ್ಲಿ ಚೆನ್ನಾಗಿ ಕಳಿಲಿಲ್ಲ ಅಥವಾ ಕೊಳಿಲಿಲ್ಲ ಅಂದ್ರೆ ಮತ್ತೆ ನಾವು ತಗೊಂಡೋಗಿ ಮುಖ್ಯ ಭೂಮಿಗೆ ಹಾಕ್ದಾಗ ಅದು ತೊಂದರೆಯನ್ನ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಈ ಉಷ್ಣಾಂಶ ಅಂತ ಹೇಳ್ತೀವಿ, ಅಂದ್ರೆ ಕಾಂಪೋಸ್ಟ್ ಮಾಡುವ ಪ್ರಕ್ರಿಯೆಯಲ್ಲಿ ಉಷ್ಣಾಂಶ ಬಂದು 55-60 ಡಿಗ್ರಿ ಸೆಂಟಿಗ್ರೇಡ್ ನಷ್ಟು ಜಾಸ್ತಿ ಆಗ್ಬೇಕು. ಈಗ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಕೊಟ್ಟಿಗೆ ಗೊಬ್ಬರ ಮತ್ತೆ ಗಂಜಲವನ್ನ ಹಾಕಿ ನೀರನ್ನ ಹಾಕಿ ಅವಾಗವಾಗ ಮಗಾಚೆ ಮಾಡಬೇಕು ಅಥವಾ ತಿರುವೆ ಆಗ್ತಾ ಇರಬೇಕು. ಅದರಿಂದ ಈ ಉಷ್ಣಾಂಶ ಜಾಸ್ತಿ ಆಗಲು ಅನುಕೂಲ ಆಗುತ್ತೆ. ಅಂದ್ರೆ ನಾವು ಕಾಂಪೋಸ್ಟ್ ಮಾಡುವಂತ ಪ್ರದೇಶದಲ್ಲೂ ಕೂಡ ಕಳೆಗಳು ಇಲ್ಲದಂತ ನೋಡ್ಕೋಬೇಕಾಗುತ್ತೆ. ಹೌದು, ನಾನು ನೋಡಿದೀನಿ ಸುಮಾರು ರೈತ ಬಾಂಧವರು ಕಾಂಪೋಸ್ಟ್ ಗುಂಡಿ ಮಾಡಿರ್ತಾರೆ, ಆದ್ರೆ ಸುತ್ತಮುತ್ತ ಜಾಗ ಕ್ಲೀನ್ ಮಾಡಿರೋಲ್ಲ, ಕಳೆಗಳು ಬೆಳೆದಿರುತ್ತೆ. ಇದು ಏನಾಗತ್ತೆ, ಟ್ರ್ಯಾಕ್ಟರ್ನಲ್ಲಿ ನಾವು ಕಾಂಪೋಸ್ಟ್ ಅನ್ನು ತುಂಬಬೇಕಾದ್ರೆ ಕಳೆ ಬೀಜಗಳು ಕೂಡ ಸೇರಿ ಅದು ದೊಡ್ಡ ಪ್ರದೇಶಕ್ಕೆ ವ್ಯಾಪಿಸುವಂತೆ ಸಹಕಾರಿ ಸಾಧ್ಯತೆ. ಆದ್ರಿಂದ ರೈತರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಇನ್ನ ಕಳೆಗಳನ್ನ ನಾವು ಎರೆಗೊಬ್ಬರ ತಯಾರಿಕೆಯಲ್ಲೂ ಕೂಡ ಬಳಸ್ಕೋಬಹುದು. ಹೌದು, ಎರೆಹುಳಗಳು ರೈತರ ಮಿತ್ರ ಅಂತಾನೆ ಹೇಳಬೇಕು. ಯಾಕಂದ್ರೆ ನಾವು ಏನೇ ತ್ಯಾಜ್ಯ ವಸ್ತು ಕೊಟ್ಟರು ಅದು ನಮಗೆ ಒಳ್ಳೆಯ ಒಂದು ಗೊಬ್ಬರವನ್ನ ಕೊಡುತ್ತೆ, ಕಸದಿಂದ ರಸ ಅಂತ ಹೇಳ್ತೀವಿ. ಹಾಗಾಗಿ ರೈತರು ಈ ಕಾಂಪೋಸ್ಟ್ಗೆ ಎರೆಹುಳ ಗೊಬ್ಬರವನ್ನ ಮಾಡ್ಕೊಳ್ಳಕ್ಕೆ ಕಳೆಗಳನ್ನ ಬಳಸಬಹುದು. ಅಂದ್ರೆ ನಾವು ಮುಖ್ಯವಾಗಿ ಇದನ್ನ ಎರೆಹುಳು ಒಂದು ಆಹಾರವನ್ನಾಗಿ ಬಳಸ್ಕೋಬಹುದು. ಹೌದು, ಆದ್ರೆ ಏನಂದ್ರೆ ಒಂದು ಮುನ್ನೆಚ್ಚರಿಕೆ, ರೈತರು ಎರೆಹುಳವನ್ನ ಬಳಸಬೇಕಾದ್ರೆ ಅದಕ್ಕೂ ಕೂಡ ಆಹಾರ ಬೇಕು. ಹಾಗಾಗಿ ರೈತರು ಈ ಕಾಂಪೋಸ್ಟ್ ಗುಂಡಿ ಅಥವಾ ತಿಪ್ಪೆ ಗುಂಡಿ ಮಾಡಿದಾಗ ಅದರಲ್ಲಿ ಕಾಲು ಭಾಗದಷ್ಟು ಕಳೆಗಳಾಗ್ಲಿ ಅಥವಾ ಈ ಸಗಣಿಯನ್ನ ತುಂಬಿದ ನಂತರ ಎರೆಹುಳುಗಳನ್ನ ಬಿಡೋದು ಒಳ್ಳೇದು. ಯಾಕಂದ್ರೆ ಎರೆಹುಳು ಆ ವಸ್ತುಗಳನ್ನ ತಿಂದು ತಾನು ಅದನ್ನ ಗೊಬ್ಬರ ಮಾಡುತ್ತೆ. ಹಾಗಾಗಿ ಅದನ್ನ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವಾಗಿ ನೋಡ್ಕೊಬೇಕಾಗುತ್ತೆ. ಮತ್ತೆ ಕಳೆಗಳನ್ನ ನಾವು ಚಿಕ್ಕ ಚಿಕ್ಕ ತುಂಡುಗಳನ್ನ ಕತ್ತರಿಸ್ಕೊಳ್ಳೋದು ಬಹಳ ಮುಖ್ಯ, ತುಂಬಾ ಮುಖ್ಯ. ಯಾಕಂದ್ರೆ ನಾವು ಎರೆಹುಳಿಗೆ ಸಹಕಾರಿಯಾಗಿ ಆಹಾರವನ್ನ ಕೊಡಬೇಕು. ಚಿಕ್ಕ ಚಿಕ್ಕ ತುಂಡುಗಳನ್ನ ಮಾಡಿದಾಗ ಅದು ಕೂಡ ಬೇಗ ಬೇಗನೆ ಗೊಬ್ಬರವನ್ನ ತಯಾರು ಮಾಡುತ್ತದೆ. ಅಂದ್ರೆ ಮುಖ್ಯವಾಗಿ ನಾವು ಈ ಎರೆ ಗೊಬ್ಬರವನ್ನ ತಯಾರು ಮಾಡ್ಕೋಬೇಕಾದ್ರೆ ಈ ಕಳೆಗಳನ್ನ ಬಳಸ್ಕೊಂಡು ಅವು ಭಾಗಶಃ ಒಂದು ರೀತಿ ವಿಭಜನೆ ಆದ್ಮೇಲೆ ನಾವು ಈ ಅಂದ್ರೆ ಆ ಎರೆ ಗೊಬ್ಬರ ತಯಾರು ಮಾಡುವಂತ ತೊಟ್ಟಿ ಅಲ್ಲಿ ಶಾಖ ಕಡಿಮೆ ಆದ್ಮೇಲೆ ಎರೆಹುಳುಗಳನ್ನ ಬಿಡಬೇಕಾಗುತ್ತೆ. ಭಾಗಶಃ ಕಳೆದ ಮೇಲೆ ಆ ಹಂತದಲ್ಲಿ ಎರೆಹುಳುಗಳು ಚೆನ್ನಾಗಿ ಎರೆ ಗೊಬ್ಬರವನ್ನ ಉತ್ಪಾದನೆ ಮಾಡುತ್ತೆ. ಇನ್ನ ಮುಖ್ಯವಾಗಿ ಆ ಕಾಂಪೋಸ್ಟ್ ಅನ್ನು ಕೂಡ ಈ ಕಳೆಗಳನ್ನ ಬಳಸ್ಕೊಂಡು ತಯಾರು ಮಾಡಬಹುದು ಅಂತ ತಾವು ತಜ್ಞರು ಹೇಳಿದ್ರಿ. ಇದಕ್ಕಾಗಿ ಈ ಕಾಂಪೋಸ್ಟ್ ಗುಂಡಿ ಅಳತೆ ಎಷ್ಟಿರಬೇಕು ಮತ್ತೆ ಯಾವ ಜಾಗದಲ್ಲಿ ಮಾಡಬೇಕು ಅಂತ? ಹೌದು, ಸಾಮಾನ್ಯವಾಗಿ ರೈತರು ಈ ಕನ್ವೀನಿಯನ್ಸ್ಗೋಸ್ಕರ ಅಥವಾ ಕಾಂಪೋಸ್ಟ್ ಅನ್ನು ಮಾಡುವ ಗುಂಡಿಯಲ್ಲಿ ನಾವು ಗೊಬ್ಬರವನ್ನು ಚೆನ್ನಾಗಿ ತಗೊಳ್ಳೋದಕ್ಕೆ ಒಂದು ಗುಂಡಿ 3 ಅಡಿ ಅಗಲ 10 ಅಡಿ ಉದ್ದ ಇರಬೇಕು ಅಂತ ಹೇಳ್ತೀವಿ. ಜೊತೆಯಲ್ಲಿ ಆಳ ಬಂದು 3-4 ಅಡಿ ಆಳ ಇರಬೇಕು. ಆಮೇಲೆ ಈ ಜಾಗ ತುಂಬಾ ಮುಖ್ಯ, ಯಾಕಂದ್ರೆ ಎರೆಹುಳುಗಳಿಗೆ ಅನೇಕ ಶತ್ರುಗಳಿವೆ. ಉದಾಹರಣೆಗೆ ಇಲಿ ಇರ್ಬೋದು, ಹೆಗ್ಣ ಇರ್ಬೋದು, ಹಾವು ಇರ್ಬೋದು, ಹಾಗೆ ಪಕ್ಷಿಗಳು, ಕಾಗೆಗಳು, ಇವು ಮತ್ತೆ ಇರುವೆಗಳು ಕೂಡ ಕೆಲವು ಸಾರಿ ಎರೆಹುಳುಗಳಿಗೆ ತೊಂದರೆ ಕೊಡುತ್ತೆ. ಹಾಗಾಗಿ ನಾವು ಈ ತಯಾರು ಮಾಡುವಂತ ಜಾಗ ಇದೆ ಅಲ್ಲ, ಅಲ್ಲಿ ನಾವು ಆದಷ್ಟು ಒಂದು ಸಣ್ಣ ಟ್ರೆಂಚ್ ಅಥವಾ ಕಾಲುವೆಯನ್ನು ತೆಗೆದು ಅಲ್ಲಿ ನೀರು ನಿಲ್ಲುವಂತೆ ನೋಡಬೇಕು. ಆಗ ಈ ಇಲಿ ಆಗ್ಲಿ, ಹೆಗ್ಣ ಆಗ್ಲಿ, ಇರುವೆಗಳಾಗ್ಲಿ ಬರೋದು ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಎರೆಹುಳುಗಳನ್ನ ತೊಟ್ಟಿಗೆ ನಾವು ಯಾವಾಗ ಬಿಡಬೇಕಾಗತ್ತೆ ಅಂತ? ಇದು ತುಂಬಾ ಮುಖ್ಯ, ಯಾಕಂದ್ರೆ ಎರೆಹುಳುವನ್ನ ನಾವು ಬಿಡಬೇಕಾದ್ರೆ ತೊಟ್ಟಿಯ ಒಂದು ಕಾಲು ಭಾಗದಷ್ಟು ಅಂಶ ಮಣ್ಣಿನಿಂದ ಅಥವಾ ಗೊಬ್ಬರವನ್ನ ನಾವು ಆಲ್ರೆಡಿ ಕೊಟ್ಟಿರ್ಬೇಕು, ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಒಂದು ಗಂಜಲವನ್ನ ಹಾಕಿ ಕಳೆಗಳನ್ನ ಅದರಲ್ಲಿ ಚಿಕ್ಕ ಚಿಕ್ಕ ತುಂಡುಗಳನ್ನ ಮಾಡಿ ಹಾಕಿರ್ಬೇಕು. ಈಗ ಎರೆಹುಳುಗೆ ಹೂವು ಮತ್ತೆ ಹಣ್ಣಿನ ತ್ಯಾಜ್ಯ ವಸ್ತುಗಳನ್ನು ಕೂಡ ಕೊಡಬಹುದು. ಅದೇ ತರ ಮನೆಯಲ್ಲಿ ಎಷ್ಟೋ ನಾವು ತರಕಾರಿ ತ್ಯಾಜ್ಯ ತಯಾರಾಗುತ್ತೆ, ತರಕಾರಿಯನ್ನ ಕೊಯ್ದ ನಂತರ ಉಳಿಯುವಂತ ವಸ್ತುಗಳನ್ನ ನಾವು ಕೊಟ್ರೆ ಅದು ಅತಿ ಹೆಚ್ಚಾಗಿ ಅದನ್ನ ಗೊಬ್ಬರವಾಗಿ ಮಾಡುತ್ತೆ. ಇನ್ನ ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಇನ್ನೂ ಏನು ವಿಚಾರಗಳನ್ನ ನಾವು ಗಮನಿಸಬೇಕು ಅಂತೀರಿ? ಇಲ್ಲಿ ಏನು ಅಂದ್ರೆ ಮುಖ್ಯವಾಗಿ ನಾವು ಈ ಕಳೆಗಳನ್ನ ಕೊಟ್ಟಾಗ ಚೆನ್ನಾಗಿ ಅವನ್ನ ಕಳಿಸ್ಬೇಕಾಗತ್ತೆ. ಯಾಕಂದ್ರೆ ಅದು ಬೀಜಗಳಿದ್ರೆ ಮತ್ತೆ ಪ್ರಸಾರ ಆಗುವಂತ ಒಂದು ಅಂಶ ಇದೆ. ಮತ್ತೊಂದು ಏನಂದ್ರೆ ನಾವು ಕಾಂಪೋಸ್ಟ್ ಗುಂಡಿಗೆ ತುಂಬಿದ ನಂತರ ಸಗಣಿ ಮತ್ತು ಗಂಜಲವನ್ನ ಹಾಕಿ ಆಗಾಗ ತ್ಯಾಜ್ಯ ವಸ್ತುಗಳನ್ನ ನಾವು ತಿರುವಿ ಹಾಕ್ತಾ ಇರಬೇಕು. ಮತ್ತೆ ನೀರು ತುಂಬಾ ಮುಖ್ಯ, ಅವಶ್ಯಕತೆಗೆ ತಕ್ಕಂತೆ ನೀರನ್ನ ಪೂರೈಸ್ತಾ ಇರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಉಷ್ಣಾಂಶ ಕೂಡ ಅಲ್ಲಿ ಬೇಕಾಗತ್ತೆ, 55-60 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ನಿರ್ವಹಣೆ ಆಗ್ಬೇಕಾಗತ್ತೆ. ಹಾಗಾಗಿ ನಾವು ಈ ಸೂಕ್ಷ್ಮ ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಅಂದ್ರೆ ಇಲ್ಲಿ ಉಷ್ಣಾಂಶ ಕೂಡ ಒಂದು ಸುಮಾರು 55 ಡಿಗ್ರಿ ಸೆಲ್ಸಿಯಸ್ ಇಂದ 60 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗಬೇಕಾಗತ್ತೆ. ಉಷ್ಣಾಂಶ ಎಷ್ಟು ನಾವು ನಿರ್ಮಾಣ ಮಾಡ್ತೀವೋ ಅಷ್ಟು ಬೇಗ ಕಳುವಿಕೆ ಕ್ರಿಯೆ ಬೇಗ ಆಗತ್ತೆ. ಇನ್ನ ಮುಖ್ಯವಾಗಿ ಈ ಕಳೆಗಳನ್ನ ಔಷಧಿಯಾಗಿಯೂ ಕೂಡ ಬಳಸ್ಕೋಬಹುದು ಅಂತ ತಾವು ಮೊದಲು ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತಾರೆ? ಈಗ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಿಕರು ಇರ್ಬೋದು ಅಥವಾ ಆಯುರ್ವೇದ ವಿಜ್ಞಾನ ಅಂತ ಇದೆ, ಅಲ್ಲಿ ಈ ಗಿಡಗಳನ್ನ ಅಥವಾ ಸಸ್ಯಗಳನ್ನ ಬಳಸಿ ಅನೇಕ ರೋಗಗಳಿಗೆ ಔಷಧಿಯನ್ನ ಮಾಡ್ತಾ ಇದ್ರು. ಉದಾಹರಣೆಗೆ ನೆಲನೆಲ್ಲಿ ಅಂತ ಬರುತ್ತೆ, ನೆಲನೆಲ್ಲಿ ಅಥವಾ ಕಿರುನೆಲ್ಲಿ ಅಂತ ಹೇಳ್ತೀವಿ. ಇದನ್ನ ನಾವು ಜಾಂಡೀಸ್ ಅಥವಾ ಕಾಮಾಲೆ ರೋಗಕ್ಕೆ ಔಷಧಿಯಾಗಿ ಬಳಕೆ ಮಾಡಬಹುದು. ಅದೇ ತರ ಈ ಗಬ್ಬು ಸೊಪ್ಪು ಅಂತ ಒಂದು ಕಳೆ ಇದೆ, ಅಂದ್ರೆ ಎಲೆಯನ್ನ ಮುಟ್ಟಿದ್ರೆ ಕೆಟ್ಟ ವಾಸನೆ ಬರುತ್ತೆ. ಅದೇ ತರ ಮುಟ್ಟಿದ್ರ ಮುನಿ, ಈ ಕೆಲವರಿಗೆ ಗೊತ್ತಿದೆ ನಾಚಿಕೆ ಗಿಡ ಅಥವಾ ಮುಟ್ಟಿದ್ರ ಮುನಿ ಅಂತ ಹೇಳ್ತೀವಿ, ಅದು ಎಲೆಗಳನ್ನ ಮುಟ್ಟಿದ ತಕ್ಷಣ ಮಡಚ್ಕೊಳ್ಳುತ್ತೆ. ಅಂತ ಕಳೆ ಈ ಆಂಟಿಸೆಪ್ಟಿಕ್ ಆಗಿ ಬಳಸಬಹುದು. ಯಾಕಂದ್ರೆ ನಮ್ಗೆ ಈ ಕೆಲಸ ಮಾಡ್ಬೇಕಾದ್ರೆ ಅಥವಾ ಕೂಲಿ ಆಳುಗಳಿಗೆ ಕುಡಲಲ್ಲಿ ಕೊಯ್ಕೊಂಡು ರಕ್ತ ಬರ್ತಿದ್ರೆ, ಗಾಯ ಆದಾಗ ಅಲ್ಲಿ ತಕ್ಷಣ ಈ ಗಬ್ಬು ಸೊಪ್ಪು ಅಥವಾ ಮುಟ್ಟಿದ್ರೆ ಮುನಿಯ ಒಂದು ಎಲೆಯನ್ನ ಹರಿದ್ಬಿಟ್ಟು ಅದರಲ್ಲಿರುವ ರಸವನ್ನ ಹಾಕಿದ್ರೆ ಅದು ರಕ್ತ ಎಪ್ಪುಗಟ್ಟಿಕೆಯನ್ನ ಮಾಡುತ್ತೆ, ಅಂದ್ರೆ ಬ್ಲಡ್ ಕ್ಲಾಟ್ ಮಾಡುತ್ತೆ. ಹಾಗಾಗಿ ಇಂಥ ಒಂದು ಗುಣ ಇರೋದ್ರಿಂದ ಅದನ್ನ ಬಳಸ್ಬೋದು. ಅದೇ ತರ ಕೆಲವು ಕಳೆಗಳಿದೆ ನಮ್ಗೆ, ಈ ಸ್ಪಿಲಾಂಥಸ್ ಆಕ್ಮೆಲ್ಲಾ ಅಂತೀವಿ ಅಥವಾ ವನಮುಗಳಿ ಅಂತೀವಿ. ಈ ಕಳೆ ಈ ತೊದಲು ಮಾತು, ಕೆಲವರು ತೊದಲು ಮಾತಾಡ್ತಿರ್ತಾರೆ ಅಥವಾ ನಾಲಿಗೆ ದಪ್ಪ ಇರುತ್ತೆ ಅಂತವರಿಗೆ ಇವುಗಳನ್ನ ಔಷಧಿಯಾಗಿ ಬಳಸ್ಬೋದು. ಇನ್ನ ಮುಖ್ಯವಾಗಿ ತಾವು ಈಗಾಗಲೇ ಹೇಳಿದ್ರಿ ಗರ್ಕೆ ಅಥವಾ ಕರ್ಕೆ ಅಥವಾ ತುಂಗೆ ಅಂತ ಅಂದು, ಹೌದು ಇವು ಬಹುವಾರ್ಷಿಕ ಕಳೆಗಳು. ಹೌದು, ಒಂದ್ಸಾರಿ ನಮ್ಮ ಜಮೀನಿನಲ್ಲಿ ನೆಲೆ ಊರ್ಬಿಟ್ರೆ ಇವುಗಳನ್ನ ತೆಗೆಯದೇ ಬಹಳ ಕಷ್ಟ ಆಗ್ಬಿಡುತ್ತೆ. ಇವುಗಳಿಂದನೂ ಕೂಡ ಏನಾದರೂ ನಾವು ಪ್ರಯೋಜನ ಪಡ್ಕೋಬಹುದು. ಹೌದು, ಈಗಾಗಲೇ ತಾವು ಹೇಳಿದ್ರಿ ಮೊದಲು ಇದರಲ್ಲಿ ಒಳ್ಳೆ ಪೋಷಕಾಂಶಗಳಿರ್ತವೆ, ನಿಜವಾಗಿ ಪೋಷಕಾಂಶದ ಒಂದು ದೃಷ್ಟಿಯಿಂದ ಬಳಸ್ಕೋಬಹುದು. ಇನ್ನು ಏನಾದರೂ ಉಪಯೋಗಗಳಿದಾವೆ? ಈ ಗರ್ಕೆ ಮತ್ತು ತುಂಗೆಯನ್ನ ನಾವು ತುಂಬಾನೇ ಬಳಕೆ ಮಾಡ್ಕೊಬಹುದು. ಸಾಮಾನ್ಯವಾಗಿ ಗರ್ಕೆಯನ್ನ ನಾವು ಗಣಪತಿ ದೇವರ ಪೂಜೆಯಲ್ಲೂ ಕೂಡ ಬಳಸ್ತೀವಿ. ಹೌದು, ಇದರಲ್ಲಿ ತುಂಬಾ ಒಳ್ಳೆಯ ಗುಣಗಳಿದೆ. ಏನಂದ್ರೆ ಈ ಗರ್ಕೆ ಕಷಾಯವನ್ನ ನಾವು ನಿಯಮಿತವಾಗಿ ಸೇವಿಸ್ತಾ ಇದ್ರೆ ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ ಕಡಿಮೆ ಆಗುತ್ತದೆ. ಹೈ ಬ್ಲಡ್ ಪ್ರೆಷರ್ ಅಂತೀವಿ. ಅದೇ ತರ ಇಮ್ಮಡಿ ಒಡೆಯೋದು, ಅಂದ್ರೆ ಉಷ್ಣಾಂಶ ಜಾಸ್ತಿಯಾಗಿ ಇಮ್ಮಡಿ ಒಡಿತಾ ಇದ್ರೆ ಆ ಇಮ್ಮಡಿ ಒಡೆಯುವಿಕೆಯು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಕಿಡ್ನಿಯಲ್ಲಿ ಕೆಲವರಿಗೆ ಕಲ್ಲುಗಳಾಗಿರುತ್ತೆ, ಕಿಡ್ನಿ ಸ್ಟೋನ್ಸ್, ಇದನ್ನು ತೆಗೆಯಲು ಈ ಗರ್ಕೆ ಕಷಾಯ ತುಂಬಾ ಉಪಯೋಗ. ಮತ್ತೆ ಟ್ಯೂಮರ್ ಆದವರಿಗೂ ಇದನ್ನ ಬಳಕೆ ಮಾಡಬಹುದು. ನಾನು ಸಾಮಾನ್ಯವಾಗಿ ನೋಡಿದೀನಿ ಬೆಂಗಳೂರಲ್ಲಿ ಈ ಕಬ್ಬನ್ ಪಾರ್ಕ್ ಇರ್ಬೋದು ಅಥವಾ ನಮ್ಮ GKVK ಇರ್ಬೋದು, ಹೆಬ್ಬಾಳದ ಮುಂದೆ ಸಣ್ಣ ಸಣ್ಣ ಒಂದು ಮಡಿಕೆಗಳಲ್ಲಿ ಕೆಲವು ಜ್ಯೂಸ್ ಅನ್ನ ಮಾಡಿಕೊಂಡು ಮಾರ್ತಿರ್ತಾರೆ. ಅವು ಇದೇ ಆಗಿರುತ್ತೆ, ಯಾಕಂದ್ರೆ ಗರ್ಕೆ ಇರ್ಬೋದು ತುಂಗೆ ಇರ್ಬೋದು ಇವುಗಳನ್ನ ತಯಾರು ಮಾಡಿ ಅವುಗಳಲ್ಲಿ ಇಟ್ಟರೆ ಅದು ಒಂದು ಒಳ್ಳೆಯ ಔಷಧಿಯಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಅಂದ್ರೆ ರಸಗಳನ್ನಾಗಿ ಮಾಡಿ ಆರೋಗ್ಯಯುತ ಒಂದು ಪಾನೀಯಗಳಾಗಿ ಸೇವಿಸಬಹುದು. ಅದೇ ತರ ನೀವು ತುಂಗೆ ಕಳೆ ಬಗ್ಗೆ ಹೇಳಿದ್ರಿ, ತುಂಗೆ ಕಳೆ ಅಥವಾ ಜೇಕು ಕಳೆ ಅಥವಾ ಕೊನ್ನಾರಿ ಕಳೆ ಅಂತೇಳಿ, ಇದು ರೈತರಿಗೆ ತುಂಬಾ ಕಷ್ಟ ಕೊಡ್ತಾ ಇದೆ. ಇದನ್ನ ನಾವು ಕುಷ್ಠರೋಗ ನಿವಾರಣೆಗೆ ಬಳಸ್ಬೋದು. ಅದೇ ತರ ಜ್ವರ ಬಾಧೆಗೆ ಮತ್ತು ಹೊಟ್ಟೆಯ ತೊಂದರೆಗಳಿಗೆ ಇದನ್ನ ಔಷಧಿಯಾಗಿ ಬಳಸ್ಬೋದು. ನೋಡಿ, ಇವು ನಮ್ಗೆ ಸಾಕಷ್ಟು ತೊಂದರೆ ಕೊಟ್ರು ಇವೆಲ್ಲ ಉಪಯೋಗಗಳಿದಾವೆ. ತೃತೀಯ ಕಸದಿಂದ ರಸ ಅಂತೀವಲ್ಲ ಆ ರೀತಿಯಾಗಿ. ಇನ್ನ ಯಕ್ಕ ಕೂಡ ಸಾಮಾನ್ಯವಾಗಿ ನಮ್ಮ ಕೃಷಿ ಜಮೀನುಗಳಲ್ಲಿ ಕಂಡುಬರುತ್ತೆ. ನಮ್ಮ ಖಾಲಿ ಜಾಗಗಳಲ್ಲೂ ಕೂಡ ಬಹಳ ಸಮೃದ್ಧವಾಗಿ ಸೊಂಪಾಗಿ ಬೆಳೆದಿರುತ್ತೆ. ಯಕ್ಕವನ್ನು ಕೂಡ ನಾವು ಏನಾದರೂ ಬಳಸ್ಕೋಬಹುದೇ? ಹೌದು, ಯಕ್ಕ ಗಿಡನ ನಾವು ದೇವರು ಅಂತಾನು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ಗಣೇಶನಿಗೆ ತುಂಬಾ ಪ್ರಿಯವಾದ ಒಂದು ಕಳೆ. ಆ ಹೂಗಳನ್ನ ಬಳಸ್ತಾರೆ. ಇನ್ನೂ ಒಂದೇನಂದ್ರೆ, ಸಾಮಾನ್ಯವಾಗಿ ಮುಳ್ಳು ಹೋದ್ರೆ, ಆ ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ ಮುಳ್ಳು ಹೋದ್ರೆ ಆ ಯಕ್ಕದ ಹಾಲನ್ನ ಅದ್ರ ಮೇಲೆ ಬಿಟ್ಟು ಆ ಮುಳ್ಳನ್ನ ಹೊರತೆಗೆಯಲು ತುಂಬಾ ಸಹಕಾರಿಯಾಗಿ ಬಳಸ್ತಾರೆ. ಅದೇ ತರ ಈ ಎಕ್ಕದ ಗಿಡವನ್ನ ಪಿಟ್ಸ್ ರೋಗ ನಿವಾರಣೆಗೆ ಅಪಸ್ಮಾರ ಅಂತೀವಲ್ಲ, ಅದೇ ತರ ನಾಲಿಗೆಯ ಪಾರ್ಶ್ವವಾಯಿ ಅಂತ ಹೇಳ್ತೀವಿ ಅದು ಕೂಡ. ಮತ್ತೆ ಕೀಲು ಮತ್ತು ಗಂಟು ನೋವಿಂದ ಯಾರಾದರೂ ಕಷ್ಟಪಡ್ತಿದ್ರೆ, ಚರ್ಮದ ರೋಗಗಳಿಗೆ ಹಾಗೂ ಕಾಲಿನ ಮತ್ತು ಎದೆಯ ನೋವಿಗೆ ಔಷಧಿಯಾಗಿ ಈ ಎಕ್ಕದ ಗಿಡವನ್ನ ಬಳಸಬಹುದಾಗಿದೆ. ಮತ್ತೆ ಈ ಹಸಿರೆಲೆ ಗೊಬ್ಬರವಾಗಿಯೂ ಬಳಸ್ಕೋಬಹುದು. ಹೌದು ಹೌದು, ಎಲ್ಲಾ ಈ ಕಳೆಗಳನ್ನ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸ್ಬೋದು. ಯಥೇಚ್ಛವಾದ ಒಂದು ಸಾರಜನಕ, ರಂಜಕ, ಪೊಟ್ಯಾಶ್ ಇದೆ. ಮತ್ತೆ ಎಕ್ಕದ ಎಲೆಗಳು ಅಗಲವಾಗಿರೋದ್ರಿಂದ ಇನ್ನು ವಿಶೇಷವಾಗಿ ನಾವು ಹಸಿರು ಗೊಬ್ಬರವಾಗಿ ಬಳಸ್ಕೋ. ಇನ್ನ ಕಳೆಗಳನ್ನು ಕೂಡ ನಾವು ತರಕಾರಿಯಾಗಿ ಬಳಸ್ಕೊಂಡು ಸಾಕಷ್ಟು ಒಳ್ಳೆ ಪೋಷಕಾಂಶಗಳನ್ನ ಪಡ್ಕೋಬಹುದು ಅಂತ ನಾವು ಕೇಳಿದೀವಿ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಇದು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಬೆರ್ಕೆ ಸೊಪ್ಪು ಅಂತ ಮಾಡ್ತಾರೆ. ಹೌದು, ಅವರಿಗೆ ಈ ಕಳೆಗಳ ಒಂದು ಉಪಯೋಗ ತುಂಬಾ ಚೆನ್ನಾಗಿ ಗೊತ್ತಿದೆ. ಸಾಮಾನ್ಯವಾಗಿ ನಾನು ಕೃಷಿ ಮೇಳದಲ್ಲಿ, ಈಗ ಬೆಂಗಳೂರಿನಲ್ಲಿ ಕೃಷಿ ಮೇಳ ನಡೆದ್ರೆ ಈ ಕಳೆಗಳನ್ನ ಇಡ್ತಾ ಇದ್ವಿ. ಯಾವ್ದ್ಯಾವ್ದು ಅಂದ್ರೆ ಅಣ್ಣೆ ಸೊಪ್ಪು ಇರ್ಬೋದು, ಅಥವಾ ನಾವು ಕನ್ನೆ ಸೊಪ್ಪು, ದಂಟಿನ ಸೊಪ್ಪು, ಗೋಣಿ ಸೊಪ್ಪು, ಒಣಗೊನೆ ಸೊಪ್ಪನ್ನ. ಅದು ಗ್ರಾಮೀಣ ಭಾಗದ ಮಹಿಳೆಯರಾದ್ರೆ ಅದನ್ನ ಕಂಡಿಡಿತಾ ಇದ್ರು. ಅದೇ ಈ ನಗರ ಪ್ರದೇಶದ ಮಹಿಳೆಯರು ಇದನ್ನ ತಿಂತಾರ, ಇದನ್ನ ಬಳಸ್ಬೋದಾ ಅನ್ನುವ ಒಂದು ಸಂಶಯ ಕೂಡ ವ್ಯಕ್ತ ಮಾಡ್ತಾ ಇದ್ರು. ಹಾಗಾಗಿ ಕಳೆಗಳನ್ನ ನಾವು ತುಂಬಾ ಬಳಸ್ಬೋದು. ಮುಖ್ಯವಾಗಿ ಹೇಳೋದಾದ್ರೆ ಅಣ್ಣೆ ಸೊಪ್ಪು, ಅಣ್ಣೆ ಸೊಪ್ಪನ್ನ ನಾವು ಬಳಸೋದ್ರಿಂದ ಪ್ರೋಟೀನ್ ಅಥವಾ ಪಿಷ್ಟ ಚೆನ್ನಾಗಿ ಸಿಗುತ್ತೆ. ಕ್ಯಾಲ್ಸಿಯಂ ಮೂಳೆಯ ಪ್ರಾಬ್ಲಮ್ಗಳಿರುತ್ತೆ, ಅದೇ ತರ ಕಬ್ಬಿಣದ ಅಂಶ ಯಥೇಚ್ಛವಾಗಿದೆ, ಮತ್ತೆ ಕಣ್ಣಿನ ತೊಂದರೆಯಿಂದ ಬಳಲ್ತಿರೋರು, ಅದೇ ತರ ಬಾಯಿ ಉಣ್ಣಾದವರು ಅಣ್ಣೆ ಸೊಪ್ಪನ್ನು ತಿನ್ನೋದ್ರಿಂದ ಗುಣಮುಖ ಆಗುತ್ತೆ. ಮತ್ತೆ ಕನ್ನೆ ಸೊಪ್ಪು, ದಂಟಿನ ಸೊಪ್ಪು, ಗೋಣಿ ಸೊಪ್ಪು, ಒಣಗೊನೆ ಸೊಪ್ಪು, ಈ ಎಲ್ಲ ಸೊಪ್ಪು ಜಾತಿಯ ಕಳೆಗಳನ್ನ ನಾವು ಬಳಸೋದ್ರಿಂದ ನಮ್ಗೆ ಒಳ್ಳೆ ಐರನ್ನು ಕ್ಯಾಲ್ಸಿಯಮ್ಮು ಸಿಗತ್ತೆ, ಜೊತೆಯಲ್ಲಿ ನಾರಿನ ಅಂಶ ಸಿಗತ್ತೆ. ಸೊಪ್ಪುಗಳನ್ನ ಬಳಸಿದಾಗ ನಾರಿನ ಅಂಶ ಸಿಕ್ಕಾಗ ಈ ಮೂಲವ್ಯಾಧಿ ಅಥವಾ ಏನು ಪೈಲ್ಸ್ ಅಂತಾರೆ, ಈ ರೋಗ ಬರುವುದು ಕಡಿಮೆ ಆಗುತ್ತದೆ. ಸಾಧಾರಣವಾಗಿ ನಮ್ಮ ಈ ಕೃಷಿ ಮಹಿಳೆಯರು ಈ ಕಳೆ ತೆಗೆಯೋದಕ್ಕೆ ಹೋದಾಗ ವಿಶೇಷವಾಗಿ ಕುಷ್ಕಿ ಬೆಳೆಯನ್ನು ಬೆಳೆಯುವಾಗ ಸಂಜೆ ವಾಪಸ್ ಬರುವಾಗ ಅವರೆಲ್ಲ ಈ ಸೊಪ್ಪುಗಳನ್ನು ತಗೊಂಡು ನಾವು ನೋಡ್ತಿರ್ತೀವಿ. ಇದು ಹಳ್ಳಿನಲ್ಲಿ ಒಂದು ಸಾಮಾನ್ಯವಾದ ದೃಶ್ಯ, ಆದ್ರೆ ಈ ಸಾರನ್ನ ಊಟ ಮಾಡೋದವರಿಗೆ ಅದು ರುಚಿ ಗೊತ್ತು. ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ಹೊನಗೊನೆ ಸೊಪ್ಪು, ಗೋಣಿ ಸೊಪ್ಪು ಇರೋದ್ರಲ್ಲ. ಇನ್ನ ಮುಖ್ಯವಾಗಿ ಈ ಒಂದೆಲಗ ಅಂತ ನಾವು ಕೇಳಿದೀವಿ, ಹೌದು, ಇದು ಕೂಡ ಬಹಳ ಉಪಯೋಗಕಾರಿ ಅಂತ ಕೇಳಿದೀವಿ, ಹೌದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಒಂದೆಲಗ ಅಂದ್ರೆ ನಾವು ಬ್ರಾಹ್ಮಿ ಅಂತ ಕೂಡ ಹೇಳ್ತೀವಿ, ಅದೇ ತರ ಆಂಗ್ಲ ಭಾಷೆಯಲ್ಲಿ ಸೆಂಟೆಲ್ಲಾ ಏಷ್ಯಾಟಿಕಾ ಅಂತ ಇದರ ವೈಜ್ಞಾನಿಕ ಹೆಸರು. ಇದನ್ನ ಕೆಲವರು ಬೇಕಾದ್ರೆ ಗೂಗಲ್ ಅಲ್ಲಿ ಸೆಂಟೆಲ್ಲಾ ಏಷ್ಯಾಟಿಕಾ ಅಂತ ಟೈಪ್ ಮಾಡಿದ್ರೆ ಇದರ ಮಾಹಿತಿ ತುಂಬಾ ಪುಟಗಳು ಓಪನ್ ಆಗತ್ತೆ. ಇದರಲ್ಲಿ ಇದು ಒಂದು ಪೌಷ್ಟಿಕಾಂಶ ಭರಿತ ಸೊಪ್ಪು ಅಂತಾನು ಹೇಳ್ಬೋದು. ಮತ್ತೆ ಒಂದೆಲಗವನ್ನ ನಿಯಮಿತವಾಗಿ ಸೇವಿಸ್ತಾ ಇದ್ರೆ ಇದು ನಮ್ಮ ಜ್ಞಾಪಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಇದನ್ನ ನಾವು ಬ್ರೈನ್ ಟಾನಿಕ್ ಅಂತ ಕೂಡ ಹೇಳ್ಬೋದು. ಮತ್ತೆ ಜೊತೆಯಲ್ಲಿ ಇದು ಹೊಟ್ಟೆಯ ಹಸಿವನ್ನ ಜಾಸ್ತಿ ಮಾಡುತ್ತೆ, ಅಂದ್ರೆ ಹೆಚ್ಚು ಊಟ ಮಾಡುವ ಒಂದು ಆಸೆ ಆಗತ್ತೆ. ಮತ್ತೆ ಈ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರೋರು, ಅಂದ್ರೆ ಅನೇಮಿಯಾ ಅಂತ ಒಂದು ರೋಗ, ರಕ್ತಹೀನತೆ ಅಂತ ಹೇಳ್ತೀವಿ, ಅವರಿಗೆ ಇದು ಕೊಟ್ರೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗತ್ತೆ. ಮತ್ತೆ ಕಫಾ ಬಾಧೆಯಿಂದ ಬಳಲ್ತಿರುವವರು, ಚರ್ಮದ ರೋಗದಿಂದ ಬಳಲ್ತಿರುವವರು, ಮತ್ತೆ ಇದನ್ನ ಬಳಸೋದ್ರಿಂದ ದೇಹ ಕೂಡ ತಂಪಾಗಿ ಇರುತ್ತೆ, ಆಮೇಲೆ ಸ್ವರವನ್ನ ಚೆನ್ನಾಗಿ ಮಾಡುತ್ತೆ. ಹಾಡು ಹೇಳುವವರು ಇದನ್ನ ಬಳಸೋದ್ರಿಂದ ಸ್ವರ ಚೆನ್ನಾಗಿ ಆಗುತ್ತೆ. ಇದನ್ನ ಕೆಲವು ಕಡೆ ತಂಬಳಿ ಅಂತ ಹೇಳಿ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಊಟ ಮಾಡ್ತಾರೆ, ಅವರಿಗೆ ಗೊತ್ತಿರುತ್ತೆ ಇದರ ಉಪಯೋಗಗಳು ಏನು ಅಂತ. ಹಾಗಾಗಿ ಒಂದೆಲಗವನ್ನ ಯಥೇಚ್ಛವಾಗಿ ಬಳಸಬಹುದು. ಮತ್ತೆ ನಗರ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಈ ಒಂದೆಲಗದ ಬಳ್ಳಿಯನ್ನ ಹಾಕೊಂಡ್ರೆ ಅದು ದಿನಾ ಎಲೆಗಳನ್ನ ಕೊಡ್ತಾ ಇರುತ್ತೆ. ಅದನ್ನ ಕಿತ್ತು ನಾವು ಮಕ್ಕಳಿಗೆ ಕೊಡಬಹುದು ಅಥವಾ ದೊಡ್ಡವರು ತಿನ್ಬೋದು. ಇದು ಒಂದು ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸುವ ಒಂದು ಗಿಡ. ಇನ್ನ ಬೇಸಿಗೆನಲ್ಲಿ ನಾವು ಸಾಮಾನ್ಯವಾಗಿ ಈ ಹೈನುಗಾರಿಕೆಯನ್ನ ಮಾಡುವಾಗ, ಪಶುಪಾಲನೆಯನ್ನ ಮಾಡುವಾಗ, ಕುರಿಗಳನ್ನ ಸಾಕಾಣಿಕೆ ಮಾಡುವಾಗ ಈ ಮೇವಿನ ಕೊರತೆಯನ್ನ ಅನುಭವಿಸ್ತೀವಿ. ಅಂತ ಸಂದರ್ಭದಲ್ಲಿ ಈ ಕಳೆಗಳನ್ನ ಬಳಸ್ಕೊಳ್ಳೋದು ಸಾಧ್ಯನೇ? ತುಂಬಾ ಸಾಧ್ಯ ಇದೆ. ಯಾಕಂದ್ರೆ ನಾವು ನೋಡಿದೀವಿ ಮೇವಿಗಿನ ಕೊರತೆ ಬಂದಾಗ ಚಿಕ್ಕ ಚಿಕ್ಕ ಪೆಂಡಿಗಳನ್ನ ಮಾಡಿ ಮಾರ್ತಾರೆ, ಅದನ್ನ ರೈತ ಬಾಂಧವರು ತಗೊಂಡೋಗಿ ಬೇಸಿಗೆಯಲ್ಲಿ ಮೇವಿನ ಕೊರತೆಯನ್ನ ನೀಗಿಸ್ತಾರೆ. ಯಾಕೆ? ನಾವು ಜಮೀನಲ್ಲೇ ಬೆಳೆದಿರುವ ಹುಲ್ಲು ಜಾತಿಯ ಕಳೆಗಳು, ಗರಿಕೆ ಇರುತ್ತೆ, ತಪ್ರೆ ಹುಲ್ಲು ಇರುತ್ತೆ, ಗಂಡು ಭತ್ತ ಇರುತ್ತೆ, ಕಾಡು ರಾಗಿ ಇರುತ್ತೆ, ಅಥವಾ ಕೋಣನ ತಲೆ ಹುಲ್ಲು, ನರಿಬಾಲದ ಹುಲ್ಲು, ಇದು ಗ್ರಾಮೀಣ ಭಾಷೆಯಲ್ಲಿ ರೈತರಿಗೆ ಗೊತ್ತಿರುತ್ತೆ, ದರ್ಬೆ. ಈ ಎಲ್ಲಾ ಹುಲ್ಲು ಜಾತಿಯ ಕಳೆಗಳನ್ನ ನಾವು ಮೇವಾಗಿ ಬಳಸಬಹುದು. ಜೊತೆಯಲ್ಲಿ ಈ ಸೊಪ್ಪು ಜಾತಿಯ ಅಥವಾ ಅಗಲ ಜಾತಿಯ ಕಳೆ ಅಂದ್ರೆ ಅಲುಮ್ ಸೊಪ್ಪು ಅಂತ ಹೇಳ್ತೀವಿ, ಕೆಲವು ಕಡೆ ಸಲಾರ್ ಬೋಟ್ ಅಂತಾನು ಹೇಳ್ತಾರೆ. ಅದೇ ತರ ಅಣ್ಣೆ ಸೊಪ್ಪು ನೋಡಿ, ಅಣ್ಣೆ ಸೊಪ್ಪು ನಮಗೆ ಹೇಗೆ ಒಳ್ಳೆಯ ಗುಣಗಳನ್ನ ಕೊಡುತ್ತೋ, ದನಗಳಿಗೆ ಕೊಟ್ಟಾಗ ಆ ದನಕರುಗಳು ಜಾನುವಾರುಗಳಿಗೆ ಅದು ಇನ್ನೂ ಯಥೇಚ್ಛವಾಗಿ ಪೋಷಕಾಂಶಗಳನ್ನ ಕೊಡುತ್ತೆ. ಇದರಿಂದ ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಕಷ್ಟಕಾಲದಲ್ಲಿ ಮೇವಾಗಿ ಬಳಸಿ ನಾವು ರೈತರ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬಹುದು. ಮತ್ತೆ ಬದುಗಳ ಮೇಲೆ ಕರಡ ಅಂತ ಕೂಡ ಬೆಳೆಯುತ್ತೆ, ಅದನ್ನು ಕೂಡ ನಾವು ಬಳಸಬಹುದು. ಇನ್ನು ಮುಖ್ಯವಾಗಿ ಈ ಮಣ್ಣಿನ ಸವಕಳಿ ಬಹಳ ಮುಖ್ಯವಾದಂತಹ ಸಮಸ್ಯೆ ನಮ್ಮ ಕೃಷಿನಲ್ಲಿ. ಈ ಮಣ್ಣಿನ ಸವಕಳಿಯನ್ನ ತಡೆಯೋದಕ್ಕೆ ಕಳೆಗಳನ್ನ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅಂತೇಳಿ? ರೈತ ಬಾಂಧವರೇ, ನಾನು ಮಣ್ಣಿನ ಬಗ್ಗೆ ಮಾತಾಡೋದಾದ್ರೆ ನಮಗೆ ಈ ಮೇಲ್ಪದರದ ಮಣ್ಣು ಅಂದ್ರೆ ಒಂದು ಇಂಚು ಮೇಲು ಪದರದ ಮಣ್ಣಿದೆ ಅಲ್ಲ, ಇದು ನಮಗೆ ಬರಬೇಕು ಅಂದ್ರೆ ಸಾವಿರಾರು ವರ್ಷಗಳು ಬೇಕು. ಹಾಗಾಗಿ ಈ ಮಣ್ಣನ್ನು ನಾವು ಕಳ್ಕೋಬಾರದು. ಈಗ ಮಳೆ ಹೆಚ್ಚಾದಾಗ ಅಥವಾ ನೀರನ್ನು ಕೊಟ್ಟಾಗ ಮಣ್ಣು ಕೊಚ್ಚಿ ಹೋಗೋದು ಸಾಮಾನ್ಯ. ಹಾಗಾಗಿ ಈ ಮಣ್ಣಿನ ಸವಕಳಿಯನ್ನು ತಡಿಬೇಕು. ಇದಕ್ಕೆ ನಮಗೆ ಈ ಬೇರು ಜಾಸ್ತಿ ಆಳವಾಗಿ ಹೋಗಿ ಆ ಮಣ್ಣನ್ನು ಹಿಡಿಯುವಂತ ಕೆಲವು ಕಳೆಗಳಿದಾವೆ. ಉದಾಹರಣೆಗೆ ಶುಂಠಿ ಹುಲ್ಲು ಅಂತ ಹೇಳ್ತೀನಿ, ಗಣೇಶ ಕಡ್ಡಿ ಅಂತ ಹೇಳ್ತೀವಿ, ಅದೇ ತರ ಕತ್ತಾಳೆ. ಈ ಕಳೆಗಳನ್ನ ಭೂಮಿಯ ಮೇಲ್ಪದರದಲ್ಲಿ ನಾವು ಬೆಳೆದಾಗ ಮಣ್ಣು ಹರಿದು ಹೋಗೋಲ್ಲ, ಕೊಚ್ಚು ಹೋಗಲ್ಲ, ಮತ್ತು ಮಣ್ಣನ್ನ ಶೇಖರಣೆ ಮಾಡಿ ಫಲವತ್ತಾದ ಮಣ್ಣು ನಮ್ಮ ಜಮೀನಿನಲ್ಲಿ ಉಳಿಯುತ್ತೆ. ಇದು ತುಂಬಾ ಒಳ್ಳೆಯ ಒಂದು ಅಂಶ. ಸಾಮಾನ್ಯವಾಗಿ ನಮ್ಮ ಕೃಷಿನಲ್ಲಿ ನಾವು ಹೊದಿಕೆ ಬೆಳೆಗಳನ್ನ ಮಾಡ್ತೀವಿ, ಬೆಳಕೋಬೇಕಾಗತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ತ್ಯಾಜ್ಯಗಳನ್ನು ಕೂಡ ನಾವು ಭೂ ರಕ್ಷಣೆಗೋಸ್ಕರ ಹೊದಿಕೆಯನ್ನಾಗಿ ಬಳಸ್ಕೊಳ್ತೀವಿ. ಈ ಉದ್ದೇಶಕ್ಕಾಗಿ ಕಳೆಗಳನ್ನು ಕೂಡ ಬಳಸ್ಕೊಳ್ಬಹುದು. ಮುಖ್ಯವಾಗಿ ರೈತರು ಮಲ್ಚಿಂಗ್ ಶೀಟ್, ಮಲ್ಚಿಂಗ್ ಪೇಪರ್ ಅಂತ ಬಳಸ್ತಾರೆ. ಇದರಲ್ಲಿ ಅವ್ರಿಗೆ ಗೊತ್ತಿದೆ, ಒಂದು ಉಪಯೋಗ ಕಳೆ ಬರೋದಿಲ್ಲ, ಇನ್ನೊಂದು ತೇವಾಂಶ ಆರಿ ಹೋಗೋದಿಲ್ಲ ಅಂತ. ಅದ್ರ ಕೆಲಸ ಕಳೆಗಳು ಕೂಡ ಮಾಡುತ್ತವೆ. ಸಾಮಾನ್ಯವಾಗಿ ಭೂ ರಕ್ಷಣೆ ಹೊದಿಕೆಗೆ ನಾವು ಎಲ್ಲಾ ಹುಲ್ಲು ಜಾತಿಯ ಕಳೆಗಳನ್ನ ಬಳಸಬಹುದು. ಅದೇ ತರ ಈ ಭೂ ರಕ್ಷಣೆ ಹೊದಿಕೆ ಮಾಡೋದ್ರಿಂದ ಕಳೆಗಳು ಕ್ರಮೇಣ 5-6 ತಿಂಗಳ ನಂತರ ಅಲ್ಲೇ ಕೊಳತು ಸಾವಯವ ಪದಾರ್ಥವನ್ನ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿ ಮತ್ತೆ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ, ಮತ್ತೆ ಕಳೆಗಳು ಹುಟ್ಟೋದು ಕಡಿಮೆ ಆಗುತ್ತೆ. ಹಾಗಾಗಿ ಬೆಳೆಯ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ಈ ಹೊದಿಕೆಯನ್ನಾಗಿ ಕೂಡ ಬಳಸಬಹುದು, ಈ ಕಳೆಗಳನ್ನ ಬಳಸ್ಕೋಬಹುದು. ಇನ್ನ ಈ ಕಳೆಗಳನ್ನ ಮಣ್ಣಿನ ಒಂದು ಕ್ಷಾರೀಯ ಗುಣವನ್ನ ಸರಿಪಡಿಸೋದಕ್ಕೂ ಕೂಡ ಬಳಸ್ಕೊಳ್ಬಹುದು. ನೋಡಿ ಎಷ್ಟು ಹಲವು ಉಪಯೋಗಗಳಿದೆ. ನಾವು ಒಂದೇ ಒಂದು ವರ್ಡ್ ಅಲ್ಲಿ ಹೇಳ್ಬಿಡ್ತೀವಿ ಕಳೆ ಒಂದು ಬೇಡವಾದ ಸಸ್ಯ ಅಂತ, ಆದ್ರೆ ಹೇಳ್ತಾ ಹೋದ್ರೆ ಕಳೆಗಳಲ್ಲಿರುವ ಉಪಯೋಗಗಳಿಗೆ ಕೊನೆ ಇಲ್ಲ. ವೈವಿಧ್ಯತೆ ಇದೆ. ಈಗ ಕಳೆಗಳನ್ನ ನಾವು ಮಣ್ಣಿನ ಒಂದು ರಸಸಾರ 7ಕ್ಕಿಂತ ಹೆಚ್ಚು ಹೋಗಿದ್ದಲ್ಲಿ ಅದನ್ನ ನಾವು ಮತ್ತೆ ಕಡಿಮೆ ಮಾಡೋದಕ್ಕೆ ಈ ದತ್ತೂರಿ ಕಳೆ ಅಂತ ಕೇಳಿರ್ತೀವಿ ಹಳ್ಳಿ ಕಡೆ. ದತ್ತೂರಿ ಕಳೆ ಅಥವಾ ಆಂಗ್ಲ ಭಾಷೆಯಲ್ಲಿ ಆರ್ಜಿಮೋನ್ ಮೆಕ್ಸಿಕಾನ ಅಂತ ಹೇಳ್ತೀವಿ. ಅಂದ್ರೆ ಹಳದಿ ಹೂಗಳು ಬಿಡುತ್ತೆ, ಹಳದಿ ಹೂಗಳನ್ನ ಮುಳ್ಳಿರುತ್ತೆ. ಈ ಕಳೆಯನ್ನ 1.5 ಟನ್ ಅಷ್ಟು 1 ಹೆಕ್ಟೇರ್ ಪ್ರದೇಶಕ್ಕೆ ಬಳಸಿದ್ರೆ ನಮ್ಗೆ ಈ ಕ್ಷಾರಿಯ ಗುಣ ಕಡಿಮೆ ಆಗುತ್ತೆ. ಇನ್ನ ಈ ಜಂತು ಹುಳುಗಳ ಸಮಸ್ಯೆಗಳ ಒಂದು ನಿರ್ವಹಣೆಗೂ ಕೂಡ ಕಳೆಗಳನ್ನ ಬಳಸ್ಕೋಬಹುದು ಅಂತ ಕೇಳಿದೀವಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಹೌದು, ಸಂಶೋಧನೆಯಿಂದ ನಮ್ಗೆ ತಿಳ್ಕೊಂಡಿರೋದು ಏನಂದ್ರೆ ಕಳೆಗಳು ಕೂಡ ಈ ಪಾರ್ಥೇನಿಯಂ ಇರ್ಬೋದು, ಎಕ್ಕದ ಕಳೆ ಇರ್ಬೋದು, ಮತ್ತೆ ಸೆಣಬು ಜಾತಿಯ ಕಳೆಗಳನ್ನ ನಾವು ಬಳಸೋದ್ರಿಂದ ಭೂಮಿಗೆ ಸೇರಿಸೋದ್ರಿಂದ ಜಂತು ಹುಳುಗಳ ನಿರ್ವಹಣೆ ಸಾಧ್ಯ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಹಾಗಾಗಿ ಈ ಕಳೆಗಳನ್ನ ನಾವು ಮತ್ತೆ ಭೂಮಿಗೆ ಸೇರಿಸಿದ್ರೆ ಜಂತು ಹುಳುಗಳು ಕಡಿಮೆ ಆಗತ್ತೆ. ಇನ್ನ ಇದಲ್ದಲೆ ಇನ್ನೂ ಏನೇನು ಉಪಯೋಗಗಳನ್ನ ನಾವು ಕಳೆಗಳಿಂದ ಪಡ್ಕೋಬಹುದು? ಈಗ ಗ್ರಾಮೀಣ ಜನರು ಏನ್ ಮಾಡ್ತಾರೆ, ಈ ಚಪ್ರ ಅಥವಾ ಈ ಚಾಪೆಯನ್ನ ಮಾಡ್ತಾರೆ. ಅದಕ್ಕೆ ನೀರಿನಲ್ಲಿ ಬೆಳೆಯುವ ಒಂದು ಜೊಂಡು ಟೈಪಾ ಅಂಗುಸ್ಟೇಟಾ ಅಥವಾ ಅದನ್ನ ಕ್ಯಾಟ್ ಟೈಲ್ ಅಂತೀವಿ, ಆಪು ಅಂತಾರೆ, ಆಪು ಇದನ್ನ ಬಳಸಿ ಚಾಪೆಯನ್ನ ಇಣಿತಾರೆ. ಅದೇ ತರ ನೀರಿನಲ್ಲಿ ಬರುವಂತ ಒಂದು ಜೊಂಡು. ಆಮೇಲೆ ಬರ್ಲು ಗಿಡ, ನಮ್ಗೆ ಬರ್ಲ್ ಗಿಡ ಆ ಹೆಸರೇ ಹೇಳುವಂತೆ ಅದನ್ನ ಪೊರ್ಕೆ ಅಥವಾ ಬರ್ಲಾಗಿ ಬಳಸ್ತಾರೆ. ಮತ್ತೆ ಗಣೇಶ ಕಡ್ಡಿ ಅಂತ ಕೆರೆಗಳಲ್ಲಿ ನೀರು ನಿಲ್ಲುವ ಜಾಗದಲ್ಲಿ ಹೆಚ್ಚಾಗಿ ಬೆಳೀತಾ ಇದೆ, ಅದನ್ನ ಅಥವಾ ಲಂಟೈನ ಕಳೆನ ಬಳಸ್ಕೊಂಡು ಕುರ್ಚಿ ಮತ್ತೆ ಮೇಜುಗಳನ್ನ ನಾವು ತಯಾರಿಸಬಹುದಾಗಿದೆ. ಲಂಟಾನ ಅಂತವು ಸ್ವಲ್ಪ ಬಹಳ ದಪ್ಪನು ಇರ್ತವೆ, ಮತ್ತೆ ಬಹಳ ಶಕ್ತಿಯುತವಾಗಿರ್ತವೆ. ಅವುಗಳನ್ನ ಕುರ್ಚಿ ಮೇಜು ಮಾಡ್ಕೊಂಡು ಈ ರೀತಿ ಬೇರೆ ಬೇರೆ ಉಪಯೋಗಕ್ಕಾಗೂ ಕೂಡ ಬಳಸ್ಕೋಬಹುದು. ಯಾಕಂದ್ರೆ ಇವತ್ತು ಕಾಡಿನಲ್ಲಿ ಮತ್ತೆ ನಾಡಿನಲ್ಲಿ ಎರಡೂ ಕಡೆ ಕೂಡ ಈ ಲಂಟಾನದ್ದು ಸಮಸ್ಯೆ ಜಾಸ್ತಿ ಇದೆ, ಅವುಗಳನ್ನ ಬಳಸ್ಕೋಬಹುದು. ಇದರಿಂದ ಕಳೆ ನಿರ್ವಹಣೆಗೂ ಅನುಕೂಲ ಆದಂಗೆ ಆಗುತ್ತೆ, ಜೊತೆಗೆ ಈ ಪಾರ್ಥೇನಿಯಂ ಅಷ್ಟೇ ಬಹಳ ವ್ಯಾಪಿಸಿದೆ. ಈ ರೀತಿ ಪರ್ಯಾಯವಾಗಿ ನಾವು ಅವುಗಳನ್ನ ಬಳಸ್ಕೊಳ್ಳೋದ್ರಿಂದ ಅವುಗಳ ಬಾಧೆಯಿಂದ ಸ್ವಲ್ಪ ನಿವಾರಣೆಯಿಂದ ಪಡೆಯಬಹುದು. ಮತ್ತೆ ನಾನು ಒಂದು ಉದಾಹರಣೆ ಕೊಡೋಕೆ ಇಷ್ಟಪಡ್ತೀನಿ ಸರ್. ಬಂಡೀಪುರ ಅಂತ ನಮ್ಮ ಕಾಡು, ಆ ಕಾಡಿನಲ್ಲಿ ಈ ಲಂಟನ ಕಳೆಯ ಬಾಧೆ ಹೆಚ್ಚಾಗ್ಬಿಟ್ಟಿದೆ. ಅಲ್ಲಿ ಈ ಹುಲ್ಲುಗಾವಲನ್ನ ಲಂಟನ ಕಳೆ ಎಲ್ಲ ಆಕ್ರಮಿಸ್ಕೊಂಡು ಹುಲ್ಲುಗಳು ಸಿಗ್ತಾ ಇಲ್ಲ. ಈಗ ಜಿಂಕೆ ಇರ್ಬೋದು, ಕಡವೆ ಇರ್ಬೋದು, ಆನೆ ಇರ್ಬೋದು, ಕಾಡೆಮ್ಮೆ ಇರ್ಬೋದು, ಅವುಗಳಿಗೆ ಹುಲ್ಲು ಸಿಗ್ತಾ ಇಲ್ಲ. ಈ ಲಂಟನ ಕಳೆ ಯಥೇಚ್ಛವಾಗಿ ಬೆಳೆದು ಬೇಸಿಗೆಯಲ್ಲಿ ಇದರ ಎಲೆಗಳೆಲ್ಲ ಉದುರೋದ್ರಿಂದ ಇದು ಒಂದು ಕಡ್ಡಿ ರೂಪದಲ್ಲಿ ಇರುತ್ತೆ. ಇದಕ್ಕೆ ಏನಾದರೂ ಬೆಂಕಿ ತಗುಲಿದ್ರೆ ಕಾಡು ಕೂಡ ಕಾಡ್ಗಿಚ್ಚಿನಂತೆ ಹತ್ಕೊಂಡು ಉರಿಯುವಂತ ಒಂದು ಸಂದರ್ಭ ಇದೆ. ಹಾಗಾಗಿ ನಾವು ಲಂಟನ ಕಳೆಗೆ ಪರ್ಯಾಯ ವ್ಯವಸ್ಥೆಯಾಗಿ ಸುಮಾರು ಗ್ರಾಮೀಣ ಭಾಗದಲ್ಲಿ ಸುಮಾರು ಇದರ ಒಂದು ಕೌಶಲ್ಯವನ್ನು ತಿಳಿದಂತ ವ್ಯಕ್ತಿಗಳಿದ್ದಾರೆ. ಇವುಗಳನ್ನ ಬಳಕೆಗೆ ಬಳಸಿದ್ರೆ ಒಳ್ಳೇದು. ಮೇಜು ಕುರ್ಚಿ ಮಾಡಿ ಎಷ್ಟೊಂದು ಜನ ಇದನ್ನು ಬಳಸಬಹುದಾಗಿದೆ. ರೈತ ಬಾಂಧವರೇ, ತಮಗೆ ಈ ಕಳೆಗಳ ಪ್ರಾಮುಖ್ಯತೆ ಮತ್ತೆ ಅವುಗಳ ಉಪಯೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಂ ಟಿ ಸಂಜಯ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9243075082. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9243075082. ತುಂಬ ಸಂತೋಷ ಡಾಕ್ಟರ್ ಸಂಜಯ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಳೆಗಳ ಪ್ರಾಮುಖ್ಯತೆ ಮತ್ತು ಅವುಗಳನ್ನು ನಾವು ಯಾವ್ಯಾವ ಒಂದು ಉಪಯೋಗಗಳಿಗಾಗಿ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕಳೆಗಳ ಪರ್ಯಾಯ ಬಳಕೆ ಈ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಟಿ